ಈಗ ಕಬ್ಬನ್ನು ಬೆಳೆಯುವಲ್ಲಿ ಸಾಕಷ್ಟು ಪದ್ಧತಿಗಳಿದಾವೆ. ಅಂದ್ರೆ ಒಂದು ಕಬ್ಬಿನಿಂದ ಇನ್ನೊಂದು ಕಬ್ಬಿಗೆ ತಾವು ಬಿಡುವಂತ ಅಂತಾರೆ, ಮತ್ತು ಒಂದು ಸಾಲಿನಿಂದ ಇನ್ನೊಂದು ಕಬ್ಬಿನ ಸಾಲಿಗೆ ತಾವು ಬಿಡುವಂತ ಅಂತಾರೆ. ಯಾವ ರೀತಿ ಅದ? ಯಾಕಂದ್ರೆ ಕೆಲವೊಬ್ರು ಒಂದು ಕಬ್ಬಿನಿಂದ ಇನ್ನೊಂದು ಕಬ್ಬಿಗೆ 5 ಫೂಟ್, ಆಮೇಲೆ ಸಾಲಿನಿಂದ ಸಾಲಿಗೆ 8 ಫೂಟ್ ಈ ರೀತಿನೂ ಬಿಡ್ತಾ ಇರ್ತಾರೆ. ತಾವು ಯಾವ ರೀತಿ ಬೆಳಿತೀರಿ ಅನ್ನೋದನ್ನ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು. ಈಗ ಮೊದಲನೇದಾಗಿ ಕಬ್ಬನ್ನ ಯಾವ ರೀತಿ ಬೆಳಿತೀರಿ ಅಂತ ಮಾಹಿತಿ ಕಾಣ್ಕೊಡ್ಬೇಕು. ನಾವು ಕಬ್ಬನ್ನ ವರ್ಷದೊಳಗ 2 ಸರಿ ನಾಟಿ ಮಾಡ್ತಾ ಇದ್ದೀವಿ. ಒಂದು ಜೂನ್ ದಾಗೂ ಮಾಡ್ತಾ ಇದ್ದೀವಿ, ಮುಂದೆ ಅಥವಾ ನವೆಂಬರ್ ದಾಗೂ ಮಾಡ್ತಾ ಇದ್ದೀವಿ. ಜೂನ್ ದಾಗ ಮಾಡುವ ಹೊತ್ತಿನಾಗ ಕಬ್ಬು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಅಲ್ಲಿ ಏನಪ್ಪಾ ಅಂದ್ರೆ ಎಕರೆಗೆ ಒಂದು 20 ಟ್ಯಾಕ್ಟರ್ ಅಂದ್ರೆ ಒಂದು 40 ಟನ್ ನೆಟ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಹಾಕ್ತೀವಿ. ಹಾಕಿ ಅದನ್ನ ಏನಪ್ಪಾ ಅಂದ್ರೆ ಮಣ್ಣಿನೊಳಗೆ ಸರಿಯಾಗಿ ಮಿಕ್ಸ್ ಮಾಡಿ ಅದನ್ನ ಸಾಲ್ ಬಿಡ್ತಾ ಇದ್ವಿ. ನಾವು 4 ಫೂಟ್ನ ಸಾಲ್ ಬಿಡ್ತಾ ಇದ್ವಿ. 4 ಫೂಟ್ ಸಾಲ್ ಬಿಡ್ತಾ ಇದ್ವಿ. 4 ಫೂಟ್ನ ಸಾಲ್ ಬಿಟ್ಟು ಕಬ್ಬನ್ನ ಅಂದ್ರೆ ನಾಟಿ ಕಬ್ಬನ್ನ 8 ತಿಂಗಳ ಬೆಳವಣಿಗೆ ಆಗಿರ್ತಕ್ಕಂಥ ಕಬ್ಬನ್ನು ತಕ್ಕೊಂಡು ಅದನ್ನ 2 ಕಣ್ಣು ಅಥವಾ 3 ಕಣ್ಣಿನ ತುಂಡುಗಳನ್ನು ಮಾಡಿ ನಾವು 4 ಫೂಟ್ನ ಸಾಲಿನೊಳಗೆ ಆ ತುಂಡಿನಿಂದ ತುಂಡಿಗೆ ಒಂದು 6 ಇಂಚ್ ಅಟ್ಟ ಗ್ಯಾಪ್ ಬಿಟ್ಟು ಅದನ್ನ ನಾಟಿ ಮಾಡ್ತಾ ಇದ್ದೀವಿ. ನಾವು ನಡು ಸಾಲಿನೊಳಗೆ ತುಳಿತಾ ಇದ್ದೀವಿ. ತುಳಿದಕ್ಕರಿಂದ ಮುಂದೆ 3 ತಿಂಗಳ ನಂತರ ಅದನ್ನ ಬೋಧಿಗೆ ಅಂತ ಅದನ್ನ ಹಳೆ ಬೋಧ ಹಾಕ್ತಾ ಇದ್ದೀವಿ. ಅದರೊಳಗೆ ಮಿಶ್ರ ಬೆಳೆಯಾಗಿ ಒಮ್ಮೆ ಸೋಯಾ ಅವರಿ ಹಾಕ್ತಾ ಇದ್ದೀವಿ, ಅಥವಾ ಒಮ್ಮೆ ಶೇಂಗಾ ಹಾಕ್ತಾ ಇದ್ದೀವಿ. ಆಯಾ ಸೀಸನ್ ಒಮ್ಮೆ ಉಳ್ಳಾಗಡ್ಡೆ ಹಚ್ತಾ ಇದ್ವು. ನವೆಂಬರ್ ದಾಗ ಅದು ಕಬ್ ನಾಟಿ ಮಾಡಿದ್ರೆ ಅವಾಗ ಉಳ್ಳಾಗಡ್ಡೆ ಹಚ್ತಾ ಇದ್ವು. ಅಂದ್ರೆ ತಾವು ಹೇಳೋ ಪ್ರಕಾರ ಈ ಸಾಲುಗಳ ಮಧ್ಯದಲ್ಲಿ ಹಚ್ಚೋದು? ಸಾಲುಗಳ ಮಧ್ಯದಲ್ಲಿ ಮೊದಲು ನಾಟಿ ಮಾಡಿದ್ರೆ ಅದನ್ನ, ನಂತರ ಅದು ಬೆಳೆದ ದ್ವಾರದಿಂದ ಅಗರಕ್ಕೆ ಅದನ್ನ ಬೋಧ ಹೊಡೆದ ಅದನ್ನ ಒಂದು 3 ತಿಂಗಳದೊಂದು ಬೆಳೆ ಉಳ್ಳಾಗಡ್ಡಿ ಅಥವಾ ಸೋಯಾಬೀನ್ ಅವರಿ ಕಡಿಕಾದಿಂದ ಅದನ್ನ ಬೋಧಿಗೆ ಹಾಕೋದಂತ ಮತ್ತೆ ಮಧ್ಯಂತರ ಬೇಸಾಯ ಮಾಡ್ತಾ ಇದ್ವಿ. ಈಗ ತಾವು ಹೇಳ್ತಾ ಇದ್ರಿ ಕಬ್ಬನ್ನ ನಾವು ಈ ರೀತಿ ಬೆಳಿತೀವಿ ಅಂತ ಹೇಳಿ. ಈ ಕಬ್ಬನ್ನ ಬೆಳೆದ್ಮೇಲೆ ಈಗ ನಾವು ಸಾಕಷ್ಟು ಸಾರಿ ರೈತರ ಸಂದರ್ಶನವನ್ನು ಮಾಡಿದ್ದೀವಿ. ಆ ಸಂದರ್ಶನ ಮಾಡಿದಾಗ ಕೆಲವೊಂದು ರೈತರು ಹೇಳ್ತಾ ಇದ್ದಾರೆ, ಕಬ್ಬನ್ನು ಬೆಳೆಯುವಾಗ ನಮಗ ಒಂದು ಉರುಮಲ್ಲಿಗೆ ಅಂತ ನಮ್ಮ ಕಡೆ ಎಲ್ಲ ಕರೀತಾರೆ, ಉರುಮಲ್ಲಿಗೆಯನ್ನು ಕಸ ಬೆಳೀತದ, ಅದು ಬೆಳೀತು ಅಂದ್ರೆ ಕಬ್ಬನ್ನ ಬೆಳೆಸಿಕೊಡುವುದಿಲ್ಲ ಅಂತ. ಉರುಮಲ್ಲಿಗೆಯನ್ನು ಈ ಕಸ ತಮ್ಮ ಕಬ್ಬಿಗೆ ಯಾವ ರೀತಿ ತೊಂದರೆ ಕೊಟ್ಟದ, ಮತ್ತು ಕಬ್ಬನ್ನ ಬೆಳೆಯುವಾಗ ಉರುಮಲ್ಲಿಗೆಯನ್ನು ತಮ್ಮ ಜಮೀನಲ್ಲಿ ಬೆಳೆದಾಗ ತಾವು ಯಾವ ರೀತಿ ಅದನ್ನ ಪರಿಹಾರ ಕಂಡುಕೊಂಡಿರಿ? ಇದಕ್ಕೆ ಉರುಮಲ್ಲಿಗೆ ಮೊದಲಿಗೆ ನಮ್ಮಲ್ಲಿ ಒಂದು ಸ್ವಲ್ಪ ಬಾಗಿತ್ತು, ಆದ್ರೂ ಅದು ಭೂಮಿಯಲ್ಲಿ ಅಶಕ್ತ ಆಗಿರ್ತದೆ, ಅಲ್ಲಿಗೆ ಹೆಚ್ಚಿರ್ತದೆ ಅಂತ ನಮ್ಮ ಅಭಿಪ್ರಾಯ. ಉರುಮಲ್ಲಿಗೆ ಅಲ್ಲಿ ಸಾಕಷ್ಟು ಗೊಬ್ಬರ ಹಾಕಿ ಭೂಮಿ ತಾಕತ್ ಆತಂದ್ರೆ ಉರುಮಲ್ಲಿಗೆ ತನ್ನಿಂತಾನ ಹೋಗ್ತದೆ, ಅದಕ್ಕೇನು ವಿಶೇಷವಾದ ಉಪಚಾರ ಬೇಕಾಗಿಲ್ಲ ನಮ್ಮ ಜಮೀನದೊಳಗೆ, ಅದು ಉರುಮಲ್ಲಿ ತಾನೆ ಕಡಿಮೆ ಆಗುತ್ತೆ. ಅಂದ್ರೆ ಸೋಮಲಿಂಗಯ್ಯ ಗಣಾಚಾರ್ಯರು ತಮ್ಮ ಅನುಭವದ ಪ್ರಕಾರ ಭೂಮಿಯಲ್ಲಿ ಶಕ್ತಿ ಯಾವ ಭಾಗದಲ್ಲಿ ಕಡಿಮೆ ಇರ್ತದ ಅಲ್ಲಿ ಅಷ್ಟೇ ಅದು ಉರುಮಲ್ಲಿಗೆ ಅನ್ನೋದು ಬೆಳೀತದ, ಭೂಮಿ ಶಕ್ತಿಯುತವಾಗಿತ್ತು ಅಂತಂದ್ರೆ ಅಲ್ಲಿ ಬೆಳೆಯುದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆಮೇಲೆ ತಾವು ಇನ್ನೊಂದು ಮಾತು ಹೇಳಿದ್ರಿ ನನಗೆ ಪ್ರಾರಂಭದಲ್ಲಿ, ನಾನು ಸುಮಾರು 40 ವರ್ಷ ರಾಸಾಯನಿಕ ಕೃಷಿಯನ್ನು ಮಾಡಿದ್ದೀನಿ, ಈಗ 40 ವರ್ಷ ಆದ ನಂತರ ನಾನು ಈಗೀಗ ಸುಮಾರು 5-6 ವರ್ಷ ಆಯ್ತು ನಾನು ಸಂಪೂರ್ಣ ಸಾವಯವ ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರಿ. ಈಗ ತಾವು 40 ವರ್ಷದಲ್ಲಿ ರಾಸಾಯನಿಕ ಕೃಷಿಯಲ್ಲಿ ಸಾಕಷ್ಟು ಇವೆಲ್ಲ ಬೆಳೆಗಳನ್ನ ಬೆಳೆದಿರಿ, ಅಂದ್ರೆ ತಾವು ಹೇಳಿದ ಪ್ರಕಾರ ಕಬ್ಬು, ಅರಿಶಿನ, ಗೋವಿನ ಜೋಳ ಇವೆಲ್ಲವನ್ನೂ ಬೆಳ್ಕೊಂಡಿದ್ದೀರಿ. ಈಗ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದಂತಹ ಕೃಷಿಗೂ ಮತ್ತು ಈ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಕೃಷಿಗೂ ಏನು ವ್ಯತ್ಯಾಸವನ್ನು ಕಂಡುಕೊಂಡಿರ್ತಾವು? ವ್ಯತ್ಯಾಸ ಅಂದ್ರೆ ನೋಡ್ರಿ, ಭೂಮಿ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ವರ್ಷದ ವರ್ಷಕ್ಕೆ ಅಶಕ್ತ ಹಾಕೋದ್ ಹೋಗುತ್ತೆ, ಮತ್ತೆ ರಾಸಾಯನಿಕ ಗೊಬ್ಬರ ಪ್ರಮಾಣ ವರ್ಷದ ವರ್ಷಕ್ಕೆ ಹೆಚ್ಚಿಗೆ ಮಾಡಿದಾಗ ಅದಕ್ಕೆ ಬರೋಬರಿ ಆಗ್ತದೆ ಅದು. ಆದ್ದರಿಂದ ಆ ಭೂಮಿ ಅಶಕ್ತ ಆಕತಿ ಒಂದು, ಅದರಿಂದ ಬೆಳೆಯಿರತಕ್ಕಂತಹ ಬೆಳೆಯಲ್ಲಿ ಒಂದು ಸತ್ವಯುತವಾಗಿರ್ತಕ್ಕಂಥ ಒಂದು ಸ್ವಾದ ಅಂತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ನಾವು ಆ ರಾಸಾಯನಿಕ ಕೃಷಿ ಅಂತಕ್ಕಂಥದ್ದನ್ನು ಬಿಟ್ಟು ಕೆಲವೊಂದು ಕಡೆ ಮಾಡಿರ್ತಕ್ಕಂಥ ರೈತರ ಕ್ಷೇತ್ರಕ್ಕೆ ದರ್ಶನ ಕೊಟ್ಟು ಅವರ ಅನುಭವವನ್ನು ಪಡ್ಕೊಂಡು ನಾವೊಂದು 20 ವರ್ಷ ರಾಸಾಯನಿಕ ಕೃಷಿ ಮಾಡಿದ್ದೀವಿ, ಅದನ್ನು ಬಿಟ್ಟು ಈಗ ಮತ್ತೆ 20 ವರ್ಷ ಆಯ್ತು, ಈಗ ಸಾವಯವ ಕೃಷಿಯನ್ನು ಮಾಡ್ಲಿಕ್ಕೆ ಹೈತಿದ್ವಿ. ಅದರಿಂದ ನಮ್ಮ ಭೂಮಿನೂ ಸದೃಢ ಆಗ್ಯದ ಮತ್ತು ನಿವ್ವಳ ಲಾಭ, ಖರ್ಚು ಕಡಿಮೆ. ಖರ್ಚು ರಾಸಾಯನಿಕ ಗೊಬ್ಬರ ದಿನೇ ದಿನ ಭಯಂಕರ ತುಟ್ಟಿಯಾಗಿ ಹೊತ್ತಿನಾಗ ಅದನ್ನ ಹಾಕೋದ್ರಿಂದ ಅರ್ಧಕ್ಕರ್ಧ ಖರ್ಚು ಅದಕ್ಕೆ ಏನಪ್ಪಾ ಲಾಗೋಡಕ್ಕಾಗಿ ಹೋಗಿಬಿಡ್ತದೆ. ಆ ಖರ್ಚು ಅಂತಕ್ಕಂಥದ್ದು ಉಳಿತಾಯ ಆಗಿ ನಮಗೆ ಒಳ್ಳೆ ಅನುಕೂಲ ಆಗಿದೆ. ಈಗ ತಾವು ಹೇಳೋ ಪ್ರಕಾರ ಮೊದಲು ತಾವು ರಾಸಾಯನಿಕವನ್ನು ಬಳಸಿ, ಅಂದ್ರೆ ರಾಸಾಯನಿಕ ಗೊಬ್ಬರವನ್ನು ಬಳಸಿ ತಾವು ಕಬ್ಬನ್ನು ಬೆಳೀತಿದ್ರಿ, ಅವಾಗ 1 ಎಕರೆಕ್ಕ 1 ಟನ್ ತನ ಬೆಳೀತಿದ್ರಿ, ಮತ್ತೆ ಈಗ ನೀವು ನಿಮ್ಮ ಅನುಭವದ ಪ್ರಕಾರ ನೀವು ಹೇಳ್ತಾ ಇದ್ರಿ ಅಂದ್ರೆ ಸಂಪೂರ್ಣ ನಾನು 20 ವರ್ಷದಿಂದ ಆಯ್ತು ಸಂಪೂರ್ಣ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ, ಈ ಸಂಪೂರ್ಣ ಸಾವಯವ ಕೃಷಿ ಒಳಗೆ 1 ಎಕರೆಕ್ಕೆ ಕಬ್ಬು 1 ಟನ್ ವರೆಗೆ ಬೆಳೀತಾ ಇದ್ರಿ ತಾವು? ಕಬ್ಬು ಮೊದಲು ರಾಸಾಯನಿಕ ಕೃಷಿ ಮಾಡುವಾಗ ಒಂದು ವರ್ಷಕ್ಕೆ 1 ಎಕರೆಗೆ 50 ಟನ್ ಅವಾಗ ಬೆಳೀತಾ ಇದ್ರು 50 ಟನ್. ಅದ್ರಾಗ ಏನಪ್ಪಾ ರಾಸಾಯನಿಕ ಗೊಬ್ಬರ ಖರ್ಚನ್ನ ಬಹಳಷ್ಟು ಹೋಗ್ತಾ ಇತ್ತು, ಹೋಗಿ ನಾವು ನಿವ್ವಳ ಲಾಭ ಕಡಿಮೆ ಉಳಿತಿತ್ತು. ಆದ್ರೆ ನಾವು ರಾಸಾಯನಿಕ ಕೃಷಿಯನ್ನು ಬಿಟ್ಟು ಸಾವಯವ ಕೃಷಿಗೆ ಬಂದಾಗ ಒಂದು 2-3 ವರ್ಷ ಇಳುವರಿ ಸ್ವಲ್ಪ ಕಡಿಮೆ ಆತ, 35-40 ಟನ್ ಆಗ್ಲಿಕ್ಕೆ ಬರಬರ್ತಾ ಏನಾಯ್ತು, ಈಗ 50 ಟನ್ ಆಗತ್ತೆ ನಮ್ದು. ಏನ್ ಸಾವಯವ ಕೃಷಿ ಮಾಡಾಕತ್ತೀವ ಈಗಾದ್ರೂ 50 ಟನ್ ಹಾಕತಿ, ಆದ್ರೂ ಏನಪ್ಪಾ ಅಂದ್ರೆ ಖರ್ಚು ಕಡಿಮೆ ಆಗ್ಯದ, ರಾಸಾಯನಿಕ ಗೊಬ್ಬರ ಖರ್ಚು ಕಡಿಮೆ ಮತ್ತೆ ಔಷಧ ಉಪಚಾರದ ಖರ್ಚು ಕಡಿಮೆ, ಹೀಗಾಗಿ ನಮ್ಮ ನಿವ್ವಳ ಲಾಭ ಅಂತಕ್ಕಂಥದ್ದು ಹೆಚ್ಚಿಗೆ ಸಿಗಲಿಕ್ಕೈತೆ. ಅಂದ್ರೆ ತಾವು ಹೇಳುವ ಪ್ರಕಾರ ಒಟ್ಟಾರೆ ಈ ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು ಸಾವಯವ ಕೃಷಿಯಲ್ಲಿ ಬಂದಾಗ ಸಂಪೂರ್ಣ ಸ್ವಲ್ಪ ನಮ್ದು ತೃಪ್ತಿಯನ್ನ ಕನ್ಕೊಂಡಿರಿ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ನೀವು ಈ ಕಬ್ಬನ್ನ ತಾವು ಎಲ್ಲಿ ಕಾರ್ಖಾನೆ ಕಳಿಸ್ತಿರೋ ಅಥವಾ ಈ ಕಡೆ ನಮ್ನ ತಿಳಿದ್ಪಟ್ಟಿಗೆ ಈ ಕಡೆ ಎಲ್ಲರೂ ಹೆಚ್ಚಾಗಿ ಏನ್ ಮಾಡ್ತಾರೆ ಬೆಲ್ಲವನ್ನು ಮಾಡ್ತಾ ಇರ್ತಾರೆ, ಏನ್ ತಾವು ಬೆಲ್ಲವನ್ನು ಮಾಡ್ತಿರೋ ಅಥವಾ ಕಾರ್ಖಾನೆ ಕಳಿಸ್ತಿರೋ, ಮತ್ತೆ ಇದಕ್ಕೆ ಯಾವ ರೀತಿ ಇದನ್ನ ಎಲ್ಲ ನೀವು ನಿರ್ವಹಣೆ ಮಾಡ್ತೀರಿ? ಈ ಕಬ್ಬನ್ ಕೆಲವೊಂದು ಭಾಗ ಕಾರ್ಖಾನೆಗೂ ಕಳಿಸ್ತಾ ಇದ್ದು, ಅದ ಒಂದು ಅರ್ಧ ಭಾಗ ಏನಂದ್ರೆ ನಾವು ಸ್ವಂತ ಗಾಣದ ತೊಡದಾಗ ಅದು ಗಾಣ ಮಾಡಿ ನಾವು ಸಾವಯವ ಬೆಲ್ಲ ಮಾಡುವಾಗ ಯಾವುದೇ ಒಂದು ಕೆಮಿಕಲ್ಸ್ ಹಾಕಲಾರ್ದನ್ನ ಶುದ್ಧವಾಗಿರ್ತಕ್ಕಂತ ಬೆಲ್ಲ ತಯಾರು ಮಾಡಿ ಅದನ್ನ 1 ಕೆಜಿ 5 ಕೆಜಿ 10 ಕೆಜಿ ಹಿಂಗ್ ಬಕೆಟ್ ಬೆಲ್ಲ ಅಂತಕ್ಕಂಥದ್ದನ್ನ ಮಾಡಿ ನಾವು ಗ್ರಾಹಕರಿಗೆ ನೇರವಾಗಿನ ಹೇರಲ್ ಮುಖಾಂತರವಾಗಿ ಕೆಲವೊಂದು ಬೇಡಿಕೆ ಉಳ್ಳಂತ ಗ್ರಾಹಕರಿಗೆ ತಲುಪಿಸ್ತಾ ಇದ್ದು. ಮನೆಯೊಳಗನ ಗಾಣ ಮಾಡಿ ಬೆಲ್ಲ ತಯಾರು ಮಾಡ್ತೇವೆ. ಒಂದು ಅರ್ಧ ಭಾಗ ಇನ್ನೂ ಅದ್ರ ಬೇಡಿಕೆ ಅಷ್ಟೊಂದಿಲ್ಲ, ಎಲ್ಲಾ ಮಾಡಿದ್ರೆ ಅದನ್ನ ತಗೊಳ್ತಕ್ಕಂತ ಅವರ ಗ್ರಾಹಕರು ಇಲ್ಲ ಅಂತ ತಿಳ್ಕೊಂಡು ಒಂದು ಅರ್ಧ ಭಾಗ ಗಾಣ ಮಾಡಿ ಅದನ್ನಷ್ಟು ವ್ಯಾಪಾರ ಮಾಡ್ತಾರೆ. ಮತ್ತೆ ಈಗ ನೀವು ಕಬ್ಬು ಬೆಳೆಯುವಂತ ಸಮಯದಲ್ಲಿ ಅಥವಾ ಕಬ್ಬು ಕಾರ್ಖಾನೆಗೆ ಕಳಿಸುವಂತ ಸಮಯದಲ್ಲಿ ಆಗ್ಲಿ, ಮತ್ತೆ ನೀವು ಯಾವ ರೀತಿ ಸಮಸ್ಯೆಗಳು ನಿಮಗೆ ಬರ್ತಾವ, ಮತ್ತೆ ಅದಕ್ಕೆ ಪರಿಹಾರ ಯಾವ ರೀತಿ ಕಂಡುಕೊಂಡಿರಿ? ಕಾರ್ಖಾನೆಗೆ ಕಳಿಸುವಾಗಂತ ಸಮಸ್ಯೆಗಳು ಸಾಕಷ್ಟು ಅದಾವ್ರಿ. ಸರಿಯಾಗಿ ಅವರು ಎಳೆಗ್ ಬಂದು ಕಬ್ಬು ಕಟಾವು ಮಾಡ್ಕೊಂಡು ಹೋಗ್ತಾ ಇಲ್ಲ, ಮತ್ತೆ ಹೋದ್ರು ಅದ್ರ ಬಿಲ್ ಸರಿಯಾಗಿ ಕೊಡಂಗಿಲ್ಲ. ಬಿಲ್ಲಿನ ಸಲುವಾಗಿ ನಾವು ರೈತರು ದಿನೇ ದಿನೇ ವರ್ಷದಿಂದ ವರ್ಷಕ್ಕೆ ಸ್ಟ್ರೈಕ್ ಹರತಾಳು ಅಂತಕ್ಕಂಥ ಮಾಡುವುದು ನಮ್ಮ ಬೆನ್ ಬಿಟ್ಟೇ ಇಲ್ಲ. ಆ ಕಾರಣದ ಅದಕ್ಕೆ ಸಾಕಷ್ಟು ಸಮಸ್ಯೆಗಳದಾವ. ಆದ್ರೆ ನಾವು ಗಾಣ ಮಾಡೋ ಸ್ವತಂತ್ರ, ಆದ್ರೂ ಏನಪ್ಪಾ ಅಂದ್ರೆ ಇದು ಆಳಿಂದು ಅದು ಒಂದ್ ಸ್ವಲ್ಪ ಗಾಣಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ನಿಮ್ ಸಾವಯವ ಬೆಲ್ಲ ವಿಶೇಷ ಒಂದು ಸ್ವಲ್ಪ ಹೆಚ್ಚಿಗೆ ರೇಟ್ ಕೊಟ್ಟ ಹೊಲಸಲ್ ತಗೊಳ್ಳೋ ಅವರು ಯಾರಿಲ್ಲ, ಚಿಲ್ಲರೆ ಚಿಲ್ಲರೆ ಆಕತಿ. ಹಿಂಗಾಗಿ ಕಬ್ಬಿನ ಬೆಳೆ ಅಂತಕ್ಕಂಥದ್ದು ನಮಗೆ ಈಗ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಐತಿ ನಾವು. ಈಗ ತಾವು ಹೇಳುವ ಪ್ರಕಾರ ಕಬ್ಬನ್ನ ಬೆಲ್ಲ ಮಾಡೋದ್ರಿಂದ ಅಂದ್ರೆ ಸಂಪೂರ್ಣ ನೀವು ಕಬ್ಬನ್ನ ಬೆಳೆದು ಅದನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಬೆಲ್ಲವನ್ನ ತಯಾರು ಮಾಡ್ತಾ ಇದ್ರಿ 50%. ಇನ್ನು ಉಳಿದ 50% ಅನ್ನ ತಾವು ಕಾರ್ಖಾನೆಗೆ ಕಬ್ಬನ್ನ ಕಳಿಸಿ ಸಕ್ಕರೆ ಮಾಡ್ತಾ ಇದ್ದೀರಿ. ಈಗ ಅಂದ್ರೆ ಮಾರುಕಟ್ಟೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಈ ಸಾವಯವ ಬೆಲ್ಲಕ್ಕೆ ಬೇಡಿಕೆ ಸಾಕಷ್ಟು ಇದೆ. ಈಗ ನೀವು ಸಾವಯವ ಬೆಲ್ಲವನ್ನ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ? ಎಲ್ಲಿ ಬೆಂಗಳೂರು ಕಳಿಸ್ತಿರೋ ಅಥವಾ ಇಲ್ಲಿ ಬಾಗಲಕೋಟೆ ವಿಜಯಪುರ ಅಥವಾ ಹಿಂಗ ದೊಡ್ಡ ದೊಡ್ಡ ನಗರಗಳಿಗೆ ಕಳಿಸ್ತಿರೋ? ಮತ್ತೆ ಬೇಡಿಕೆ ಅಂತೂ ಸಾಕಷ್ಟು ಇದೆ. ಇದು 1 ಕೆಜಿಗೆ ಹೆಂಗ್ ಮಾರಾಟ ಮಾಡ್ತಿರ್ತಾವ? ಈಗ ಸುಮಾರು ನನಗೆ ತಿಳಿದ ಮಟ್ಟಿಗೆ 10 ಕೆಜಿ ಒಂದು ಪೆಂಟಿ ಇರ್ತದ, ಆ 10 ಕೆಜಿ ಪೆಂಟಿಯನ್ನ ಹೆಂಗ ಯಾವ ರೀತಿ ಕೆಜಿ ಹಿಡಿದು ಮಾರಾಟ ಮಾಡ್ತೀರಿ? ಮತ್ತೆ ಸಾದಾ ಬೆಲ್ಲ ಅದು ಮಾರುಕಟ್ಟೆಯಲ್ಲಿ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಇರುತ್ತೆ, ಈ ಸಂಪೂರ್ಣ ಸಾವಯವದಲ್ಲಿ ತಯಾರು ಮಾಡಿದಂತ ಬೆಲ್ಲ ಅದು ಸ್ವಲ್ಪ ಜಾಸ್ತಿ ಬೇಡಿಕೆಯಲ್ಲಿದೆ, ಇದನ್ನ ಯಾವ ರೀತಿ ತಾವು ಇದನ್ನ ಮಾರಾಟ ಮಾಡ್ತೀರಿ? ಆದ್ರೆ ಸಾವಯವದಲ್ಲಿ ಬೆಳೆದಿರತಕ್ಕಂತ ಬೆಲ್ಲ ನಾವು ನೇರವಾಗಿ ಮನೆಗೆ ಬಂದು ಗ್ರಾಹಕರು ಕೆಲವರು ತಗೊಂಡು ಹೋಗ್ತಾರೆ, ಮತ್ತೆ ನಾವು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ತಿಂಗಳಿಗೊಮ್ಮೆ ಒಂದು ದೊಡ್ಡ ಮಾರ್ಕೆಟ್ ಆಕತಿ, ಮಾರ್ಕೆಟ್ಗೆ ಒಬ್ಬ ಪ್ರತಿನಿಧಿಯನ್ನು ನಾವು ಹಿಡಿದ್ಕರಿಂದ ಆ ಪ್ರತಿನಿಧಿ ಮುಖಾಂತರವಾಗಿ ಬೆಂಗಳೂರಿಗೆ ಕಳಿಸಿಕೊಡ್ತಾ ಇದ್ದು, ಮತ್ತೆ ಕೆಲವೊಂದು ಹುಯಾರಲ್ ಮೂಲಕ ಇಲ್ಕಲ್ಲು ಬೆಂಗಳೂರು ಬೆಂಗಳೂರು ಸೊಸೈಟಿಗೆ ಅದು ನಾವು ಕಳಿಸಿಕೊಟ್ಟಿವಿ. ಮತ್ತೆ ಇಲ್ಲಿ ಯಾರ್ಯಾರು ಬೇಡ್ತಾರೋ ಅವ್ರಿಗೆ ನಮ್ಮ ಬ್ಯಾಂಕಿನ ಅಕೌಂಟ್ ದುಡ್ಡು ಅವರು ಜಮಾ ಮಾಡ್ತಾರೆ, ನಾವು ಅದನ್ನು ಮಾಲು ವಿಕ್ರಿ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ವಿ. ಅಂದ್ರೆ ಸಣ್ಣ 1 ಕೆಜಿ ಬೆಲ್ಲ ಏನಂತಲೇ 50-55 ರೂಪಾಯಿ ಕೆಜಿ ಹಂಗೆ ಕೊಡ್ತಾ ಇದ್ದೀವಿ ನಾವು. ಮತ್ತೆ 10 ಕೆಜಿ 5 ಕೆಜಿ ಏನಂತಲೇ ಅದನ್ನ 45-50 ರಂಗೆ ಹೀಗೆ ವ್ಯಾಪಾರ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಆದ್ರೆ ಹೆಚ್ಚಿಗೆ ಟನ್ ಗಟ್ಟಲೆ ತಗೊಳ್ತಕ್ಕಂಥ ಜನ ಇಲ್ಲಂತ ನಾವು ಸ್ವಲ್ಪ ಅದನ್ನ ಫ್ಯಾಕ್ಟ್ರಿ ಕೊಡ್ತಾ ಇದ್ದೀವಿ. ಈಗ ಸ್ವಲ್ಪ ಈ ವರ್ಷದಾಗ ಸ್ವಲ್ಪ ಹೆಚ್ಚಿಗೆ ಬೇಡಿಕೆ ಬರ್ಲಿಕ್ಕೆ ಇರ್ತದೆ. ಇಟ್ಟದನ್ನ ಈಗ 4-6 ವರ್ಷದಿಂದ ಅದು ಭಾಳಷ್ಟು ತಗೊಳ್ಳೋರು ಇದ್ದಿದ್ದಿಲ್ಲ, ಸ್ವಲ್ಪ ಸ್ವಲ್ಪ ಅವ್ರ ಗ್ರಾಹಕರು ಹೆಂಗಿದಾರೆ ಹಂಗೆ ನೋಡ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಭಾಗ ಮಾಡ್ತಾ ಇದ್ದೀವಲ್ಲ. ಒಳ್ಳೆಯದು ಸೋಮಲಿಂಗಯ್ಯ ಗಿರಿಮಲ್ಲಯ್ಯ ಗಣಾಚಾರ್ಯವರೇ, ಈಗ ತಾವು ಕಬ್ಬನ್ನ ಯಾವ ರೀತಿ ನಾವು ಬೆಳಿತೀವಿ, ಮತ್ತೆ ಅದನ್ನ ಬಿತ್ತನೆ ಯಾವ ರೀತಿ ಮಾಡ್ತೀವಿ, ಮತ್ತೆ ಅದಕ್ಕೆ ರೋಗಗಳು ಬಂದ್ರೆ ಯಾವ ರೀತಿ ನಾವು ಅದನ್ನ ನಿರ್ವಹಣೆ ಮಾಡ್ತೀವಿ, ಅದಾದ ನಂತರ ಕಬ್ಬನ್ನ ಬೆಳೆದು ಕೆಲವೊಂದಿಷ್ಟು ಕಾರ್ಖಾನೆಗೆ ಕಳಿಸೋದು, ಕೆಲವೊಂದಿಷ್ಟು ಸ್ವತಃ ತಾವೇ ಬೆಲ್ಲವನ್ನ ಮಾಡಿ ಮಾರುಕಟ್ಟೆಗೆ ಕಳಿಸ್ತೀನಿ ಅಂತ ಹೇಳಿದ್ರಿ. ಈಗ ಅದರ ಜೊತೆಗೆ ಈ ಸಮಗ್ರ ಕೃಷಿಯಲ್ಲಿ ಅರಿಶಿಣವನ್ನು ತಾವು ಬೆಳಿತೀನಿ ಅಂತ ಹೇಳಿದ್ರಿ. ಅರಿಶಿಣವನ್ನ ಯಾವ ರೀತಿ ಇದನ್ನ ಬೆಳಿತೀರಿ, ಮತ್ತೆ ಬಿತ್ತನೆ ಯಾವ ರೀತಿ ಮಾಡ್ತೀರಿ, ಮತ್ತೆ ಇದರ ಕುರಿತು ಒಂದಿಷ್ಟು ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಎರಡನೇದಾಗಿ ಅರಿಶಿಣ, ಈ ಅರಿಶಿಣದ ಕುರಿತು ಒಂದಿಷ್ಟು ಮಾಹಿತಿ ನೀಡಬೇಕು ನಮಗೆ. ಅರಿಶಿನ ಬೆಳೆಯನ್ನು ನಾವು ಈಗ ಒಂದು 6-7 ವರ್ಷ ಆತ್ರ ಮಾಡ್ಲಿಕ್ಕೈತೆ. ಅರಿಶಿನ ಬೆಳೆಯನ್ನು ಮೇ ತಿಂಗಳದಾಗ ನಾವು ನಾಟಿ ಮಾಡ್ತಾ ಇದ್ದೀವಿ. ಅದಕ್ಕೂ 4 ಫುಟಿನ ಸಾಲ ಬಿಡ್ತೀವಿ, ಒಂದು ಬೆಡ್ ಟೈಪ್ ಅಂತ ಮಾಡ್ತೀವಿ. ಮಾಡಿ ಆ ಬೆಡ್ಡಿನ ಮೇಲೆ 2 ಅಥವಾ 3 ಸಾಲ ಅರಿಶಿನ ತುರುಕಿ ಡ್ರಿಪ್ ಮುಖಾಂತರವಾಗಿ ಅದು ಹೆಚ್ಚಿನ ಇಳುವರಿ ಕೊಡ್ಲಾಕತ್ತದೆ. ಈಗ 2 ವರ್ಷ ಆದ ಡ್ರಿಪ್ ಮಾಡಿವು, ಮೊದಲು ಹಸಿ ನೀರು ಮಾಡ್ತಾ ಇದ್ವಿ, ಆದ್ರೆ ಡ್ರಿಪ್ಪಿಂದ ಬಹಳ ಅನುಕೂಲ ಆಗಿ ಈಗ ಡ್ರಿಪ್ ಮಾಡಿ ಅದನ್ನ ಪಟ್ಟಿ ಮೇಲೆ ಒಂದು 3 ಸಾಲ ಅರಿಶಿನ ಹಚ್ಚಿ ಅದ್ಮೇಲೆ ಡ್ರಿಪ್ ಇಟ್ಟು ಅಂದ್ರೆ ಅದ ಏನಪ್ಪಾ ಅಂದ್ರೆ ಚೆನ್ನಾಗಿ ಬೆಳಿತೈತಿ. ಅದ್ರೊಳಗು ಗೋವಿನ ಜೋಳ ಅಂತಕ್ಕಂಥದ್ದು ಒಂದು ಸ್ವಲ್ಪ ಮಿಶ್ರ ಬೆಳೆ ಮಾಡೇ ಇರ್ತು, ಅಂದ್ರೆ ಅರಿಶಿನಕ್ಕೆ ನೆರಳು ಬೇಕು, ಅದು ಮಸಾಲೆ ಪದಾರ್ಥ ಆಗೋದ್ರೆ ನೆರಳಿನಲ್ಲಿ ಹೆಚ್ಚು ಬೆಳಿತಕ್ಕಂಥದ್ದು. ಅದು ಗೋವಿನ ಜೋಳ ಹಾಕಿ ಅದಕ್ಕೆ ಬಗಲಟ್ಟು ಮುರ್ಕೊಂಡು ಮತ್ತೆ ದಂಟ್ ಹಂಗ ಕಾಯ್ದು ನಾವು ಅದ್ ನೆರಳು ಇರಲಿ ಅಂತಕ್ಕಂಥ ಉದ್ದೇಶದಿಂದ. ಮತ್ತೆ ಈಗ ಅರಿಶಿನ ಅಂತಕ್ಕಂಥದ್ದನ್ನ ಸಾವಯವದೊಳಗನ ಬೆಳೆದ ಅದು ಏನಪ್ಪಾ ಅಂದ್ರೆ ಒಂದು ಎಕರೆಕ 22-25 ಕ್ವಿಂಟಲ್ ತನಕ ನಾವು ಬೆಳೆದೇವು. ಅದರೊಳಗಿಂದ ಕೆಲವೊಂದು ಭಾಗ ದಮ್ಮ ದಮ್ಮ ಅರಿಶಿನ ಅಂತಕ್ಕಂಥ ನಾವು ಸಾಂಗ್ಲಿ ಮಾರ್ಕೆಟ್ ಕಳಿಸ್ತಾ ಇದ್ವು. ಸಾವಯವ ಅರಿಶಿನಕ್ಕೆ ವಿಶೇಷವಾಗಿರತಕ್ಕಂಥ ಮಾರ್ಕೆಟ್ ಅಥವಾ ವಿಶೇಷವಾಗಿ ಕೊಟ್ಟು ಒಯ್ಯತಕ್ಕಂಥವ್ರು ಯಾರು ಇಲ್ಲ. ಆದ್ರಿಂದ ಅದನ್ನ ಮಾರ್ಕೆಟ್ ಕಳಿಸಿ ಅದ್ರಾಗ ಸಣ್ಣ ಅರಿಶಿನ ಹಿಂದೆ ಇಟ್ಕೊಂಡು ಅದನ್ನ ಪೌಡರ್ ಮಾಡಿ ಆ ಪೌಡರ್ ಮಣ್ಣೆ ನೇರವಾಗಿ ಗ್ರಾಹಕರಿಗೆ ಅದನ್ನ ಕೆಜಿ ಗಟ್ಟಲೆ ನಾವು ಇಲ್ಲಿ ವ್ಯಾಪಾರ ಅಂತಕ್ಕಂಥದ್ದನ್ನ ಮಾಡ್ಲಿಕ್ಕೈತಿವಿ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಅರಿಶಿಣವನ್ನ ಈ ಸಂಪೂರ್ಣ ಸಾವಯವದಲ್ಲಿ ಬೆಳೆದ್ರೂ ಸಹಿತ ತಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದಕ್ಕೆ ಬೇಡಿಕೆ ಇಲ್ಲ ಅಂತಿರೋ, ಒಟ್ಟಾರೆ ಕರ್ನಾಟಕದಲ್ಲಿ ಬೇಡಿಕೆ ಇಲ್ಲ ಅಂತಿರೋ ತಾವು? ಒಟ್ಟಿ ನಮ್ ಭಾಗದಾಗಲ್ಲಿ ಬಾಗಲಕೋಟೆ ಜಿಲ್ಲೆ ಒಳಗ ಅದನ್ನ ಅರಿಶಿನ ತಗೊಳ್ಳೋರು ಯಾರು ಇಲ್ಲ. ಇಲ್ಲೆಲ್ಲ ನಮ್ಗ್ ಭಾಗದ್ದು ಇಲ್ಲೆಲ್ಲ ಬಾಗಲಕೋಟೆ ಜಿಲ್ಲೆ ಅರಿಶಿನ ಎಲ್ಲ ಸಾಂಗ್ಲಿ ಮಾರ್ಕೆಟ್ಗೆ ಹೋಗ್ತೈತ್ರಿ. ಆ ಕಡೆ ಬೆಂಗಳೂರು ಕಡೆ ಏನೈತೆ ನಮ್ಗೆ ಗೊತ್ತಿಲ್ಲ, ದೂರ ಆಗ್ತಾವ. ಆದ್ರಿಂದ ಇಲ್ಲಿ ಯಾರು ತಗೊಳ್ಳೋರು ಯಾರಿಲ್ಲ. ಆದ್ರಿಂದ ನಾವು ಸಾಂಗ್ಲಿ ಮಾರ್ಕೆಟ್ಗೆ ಕಳಿಸ್ತಾವೆ. ಇನ್ನೇನು ಸಣ್ಣ ಪೌಡರ್ ಮಾಡ್ತಿಲ್ಲ, ಅದನ್ನ ಯಾರು 10 ಕೆಜಿ 20 ಕೆಜಿ 5 ಕೆಜಿ ಹಿಂಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಅದ ವ್ಯಾಪಾರ ಆಕತಿ, ಅದನ್ನ ಇಟ್ಟು ಮಾಡ್ತೇವೆ ಇಲ್ಲಿ ನಾವು. ಈಗ ತಾವು ಅರಿಶಿನ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕೊಟ್ರಿ, ಒಂದಿಷ್ಟು ನಿಮ್ಮ ಕುಟುಂಬದ ಒಂದಿಷ್ಟು ನಾವು ಪರಿಚಯವನ್ನ ಮಾಡಿಕೊಳ್ಳೋಣ. ತಾವು ಎಷ್ಟು ಜನ ಅಣ್ಣ ತಮ್ಮಂದಿರು, ಮತ್ತೆ ತಮಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಗೆ ಕೊಡ್ರಿ. ನಾವು ಅಣ್ಣ ತಮ್ಮಂದಿರು 3 ಜನ ಇದ್ದೀವ್ರಿ. ನಾವೀಗ ಪ್ರಾಪರ್ಟಿ ಬ್ಯಾರೆ ಆಯ್ಕೆಯಿಂದ ಒಂದು 20-25 ವರ್ಷ 30 ವರ್ಷ ಆಗ್ಲಿಕ್ಕೆ ಬಂತು. ನಮಗೆ 2 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. ಹೆಣ್ಮಕ್ಳು ಒಬ್ಬಕಿನ ಸಾಲಿ ಕಲಿಸಾಕಿನ ಸರ್ ಆಗಿದ್ದಾಳಕಿ, ಅದಕ್ಕಿನ ಬೆಳಗಾವ್ ಕೊಟ್ಟಿವು. ಅವ್ರನ್ನ ಮಳೆಯನ ಸರ್ ಅದಾನು, ಅವ್ರು ನೌಕರಿ ಮಾಡ್ತಾ ಇದಾರೆ. ಒಬ್ಬ ಮಗಳು ಏನೈತಿ ಫ್ಯಾಕ್ಟ್ರಿ ಅವ್ರು ಡ್ಯೂಟಿ ಮಾಡ್ತಾನೆ ಮಳೆಯ, ಅವ್ರ ಮನೆ ಕೆಲಸ ಮಾಡ್ತಾ ಇದಾರೆ. ನಮ್ಮ ಮಕ್ಳು 2 ಮಕ್ಳು ಏನೈತಿ ಅವ್ರ ಮೆಟ್ರಿಕ್ PUC ಅವರಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವ್ರ ನಮ್ಮ ಜೊತೆಗೆ ಕೃಷಿ ಒಳಗನ ತೊಡಗಿಸ್ಕೊಂಡು ನಾವು. ಸಾಕಷ್ಟು ಜಮೀನ್ ಅದ, ನೌಕರಿ ಮಾಡೋದು ಬೇಡ, ನಾವು ಸ್ವಾವಲಂಬಿಗಳಾಗಿರೋಣ ಅಂತಕ್ಕಂಥ ಉದ್ದೇಶದಿಂದ ಅವನ ಕೃಷಿ ಒಳಗನ ತೊಡಗಿಸ್ಕೊಂಡು ಅವರು ಕೃಷಿ ಒಳಗನ ಕಾರ್ಯಕಲಾಪಗಳನ್ನ ಇಲ್ಲಿ ಮನೆಯೊಳಗನ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ ಕೃಷಿ ಒಳಗ ನಾವು ನಮ್ಮ 2 ಗಂಡು ಮಕ್ಕಳನ್ನ ತೊಡಗಿಸ್ಕೊಂಡಿದೀವಿ ಅಂತೇಳಿ, ಆದ್ರೂ ಇವತ್ತಿನ ಕಾಲದಲ್ಲಿ ಈಗ ತಾವು ಹೇಳ್ತಾ ಇದ್ರೆ ಆಗಲೇ ನಮಗೆ ಸ್ವಲ್ಪ ಅರಿಶಿನ ಪೌಡರ್ ಬಗ್ಗೆ ನಾವು ಹೇಳ್ತಾ ಇದ್ರಿ. ಅರಿಶಿನ ಬೆಳೆದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಯಾವ ರೀತಿ ಡಿಮಾಂಡ್ ಇದೆ ಅರಿಶಿನಕ್ಕಾಗ್ಲಿ ಅಥವಾ ಅರಿಶಿನ ಪೌಡರ್ಕ್ಕಾಗ್ಲಿ ನಮಗ ಗೊತ್ತಿಲ್ಲ. ಆದ್ರೆ ತಾವು ತಮ್ಮ ಮಕ್ಕಳಿಂದ ತಾವು ಈಗ ಅಂತರ್ಜಾಲ ಬಂದಿದೆ, ಆಮೇಲೆ ಕೃಷಿ ಮಾರಾಟ ನೀತಿ 2013 ಅಂತ ಅದು ಒಂದು ನೀತಿ ಬಂದಿದೆ. ಅಂದ್ರೆ ತಾವು ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿನೂ ತಾವು ಮಾರಾಟ ಮಾಡಬಹುದು. ಕೃಷಿ ಮಾರಾಟ ನೀತಿ ಬಂದ ಮೇಲೆ ತಮ್ಮ ಮಕ್ಕಳ ಸಹಾಯ ಪಡೆದು ಅಂತರ್ಜಾಲದಿಂದ ಇದನ್ನ ಉಪಯೋಗ ಪಡೆದುಕೊಳ್ಳಬಹುದಲ್ಲ, ತಾವು ಈ ರೀತಿ ಯಾಕೆ ಮಾಡ್ಲಿಲ್ಲ? ಐತಿ, ಅದು ಸ್ವಲ್ಪ ಮಾಡ್ಲಿಕ್ಕೆ ಹೈತಾರ ಒಬ್ಬ ಮಗ ಅದಾನ ಅಂತರ್ಜಾಲದ, ಅದೇನ ಟಿವಿ ಐತಿ ಮನಿಯೊಳಗ ಅದನ್ನ ನೋಡ್ತಾ ಇದ್ದಾನೆ. ಆದ್ರೂ ಬೆಂಗಳೂರು ಮಾರ್ಕೆಟ್ಗೆ ಅರಿಶಿನ ಪೌಡರ್ ನ ಕಳಿಸಿಕೊಟ್ಟಿವಿ ನಾವು. ಆದ್ರೆ ಅರಿಶಿನ ನೇರವಾಗಿ ಅರಿಶಿನ ತಗೊಳ್ತಕ್ಕಂಥವ್ರು ಅಲ್ಲಿ ನಮ್ಗೆ ಹೆಚ್ಚಿನ ರೇಟ್ ಕೊಟ್ಟು ತಗೊಳ್ಳೋದಾಗ್ಲಿ ಹೆಂಗಾಗ್ಲಿ ಅಲ್ಲಿ ಯಾರು ಸಿಕ್ಕಿಲ್ಲ. ಪೌಡರ್ ಅರಿಶಿನ ಬೆಂಗಳೂರು ಮಾರ್ಕೆಟ್ಗನ ಅದ ಕಳಿಸಿಕೊಟ್ಟಿವು. ಆದ್ರೂ ಅದರ ಉಪಯೋಗ ಸ್ವಲ್ಪ ಈ ಮಾಧ್ಯಮದೊಳಗೆ ತಿಳ್ಕೊಂಡು ಅದನ್ನು ಅದು ಐತಿ ವಿಚಾರ. ಯಾಕಂದ್ರೆ ನನ್ನ ತಿಳಿದ ಮಟ್ಟಿಗೆ ಅಂತರ್ಜಾಲದ ಮುಖಾಂತರ ತಾವು ಇಡೀ ಜಗತ್ತನ್ನೇ ನೋಡಬಹುದು ಅಂತರ್ಜಾಲದಲ್ಲಿ. ಯಾಕಂದ್ರೆ ಈಗ ಕೃಷಿ ಮಾರಾಟ ನೀತಿ 2013 ಆ ನೀತಿ ಜಾರಿಗೆ ತಂದ ಮೇಲೆ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಅದನ್ನ ತಾವು ಇಲ್ಲೇ ಬೆಳೆದು ತಮ್ಮ ಮಾರಾಟ ಮಾಡಿ ಅಥವಾ ಬೆಳೆದಂತ ಒಂದು ವಸ್ತುವನ್ನ ಅದನ್ನ ಬೆಳೆಯನ್ನ ನಾವು ಇಲ್ಲಿಂದನೇ ಬೆಂಗಳೂರಲ್ಲಿ ನಾವು ಮಾರಾಟ ಮಾಡಬಹುದು. ಅಥವಾ ಅಲ್ಲಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಯಾವ ರೀತಿ ರೇಟ್ ನಡೆದಿದೆ, ಸಾವಯವಕ್ಕೆ ಎಷ್ಟು ರೇಟ್ ಇದೆ, 1 ಕೆಜಿಗೆ ಹೆಂಗ್ ತಗೋತಾರೆ, ಮತ್ತೆ 10 ಕೆಜಿ 20 ಕೆಜಿ ಹೆಂಗ್ ತಗೋತಾರೆ ಅನ್ನೋದು ತಾವು ಅಂತರ್ಜಾಲ ಮುಖಾಂತರ ದರವನ್ನ ತಾವು ಮಕ್ಕಳ ಸಹಾಯದಿಂದ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಈಗ ಮುಂದೆ ನೀವು ಈ ಸಮಗ್ರ ಕೃಷಿಯಲ್ಲಿ ಈಗ ಗೋವಿನ ಜೋಳ ಮತ್ತು ಜವಾರಿ ಬಾಳೆನೂ ಬೆಳಿತೀನಿ ಅಂತ ಇದ್ರಿ. ಗೋವಿನ ಜೋಳವನ್ನ ಯಾವ ರೀತಿ ಬೆಳಿತೀರಿ, ಅದನ್ನು ಕೂಡ ಸಂಪೂರ್ಣ ಸಾವಯವದಲ್ಲೇ ಬೆಳಿತೀನಿ ಅಂತ ಇದ್ರಿ, ಯಾವ ರೀತಿ ಬೆಳಿತೀರಿ, ಮತ್ತೆ ಅದಕ್ಕ ಬಿತ್ತನೆ ಮಾಡುವಂತ ಬೀಜ ಯಾವುದು, ಅದಕ್ಕೆ ಏನಾದ್ರೂ ಯಾವ್ದು ನಿಮ್ಮದೇ ಆದಂತ ಒಂದು ತಳಿಯನ್ನು ಏನಾದ್ರೂ ಆಯ್ಕೆ ಮಾಡ್ಕೊಂಡಿದ್ದೀರಾ, ಹೇಗೆ ಅದನ್ನು ಸ್ವಲ್ಪ ಮಾಹಿತಿ ಮಾಡಿಕೊಡಿ ನಮಗೆ. ಅದ ಗೋವಿನ ಜೋಳ ಅಂತ ಇದು ಅಲ್ಪಾವಧಿ ತಳಿರಿ, ಇದು ಒಟ್ಟು 4 ತಿಂಗಳ ಬೆಳೆ. ಆದ್ರೂ ಇದನ್ನ ಬೀಜ ನಮ್ಮ ಮಣಿ ಬೀಜ ಹಾಕಿದಾಗ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ. ಅದು ಸ್ವಲ್ಪ ಪ್ಯಾಕೆಟ್ ಬೀಜನ ಅದನ್ನ ಬಳಸ್ತಾ ಇದ್ದೀವಿ. ಪ್ಯಾಕೆಟ್ ಬೀಜನ ಹಾಕಿ 3 ತಿಂಗಳದಾಗ ಎಕರೆಗೆ ಅದು ಒಂದು 30 ಕ್ವಿಂಟಲ್ ತಕ್ಕ ನಾವು ಗೋವಿನ ಜೋಳ ಸಾವಯವದೊಳಗೆ ಬೆಳೀತಕ್ಕಂಥದ್ದನ್ನ ಐತಿ. ಗೋವಿನ ಜೋಳನು ಬೆಳೀತಾ ಇದ್ವಿ ಬೆಳೆ. ಅದನ್ನು ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಸಾಂಗ್ಲಿ ಮಾರ್ಕೆಟ್ಗೆ ಮೊದಲಾದಗಳು ಕೂಡ ಅಂತರ್ಜಾಲದ ಮಾಹಿತಿ ಹೇಳಿದ್ರೆ ನಿನ್ಕ ನೀವು. ಆದ್ರೆ ಅಂತರ್ಜಾಲ ಅದಂಗ ಪೇಪರ್ ಸುದ್ದಿನ ಐತಿ ಅಂದ್ರೆ ನೇರವಾಗಿ ನಮ್ಮ ರೈತರಿಗೆ ಬಂದು ಮುಟ್ಟಿಲ್ಲ, ಅದ ನೇರವಾಗಿ ರೈತರಿಗೆ ಅದು ತಲುಪಿಲ್ಲ. ಐತ್ ಪೇಪರ್ನಾಗ ಸುದ್ದಿ ಐತೆ ಅದು. ಆದ್ರೆ ನೇರವಾಗಿ ಅದನ್ನ ನಾವು ಕೇಳಕ್ ಹೋದ್ರೆ ಯಾರು ಹಚ್ಕೊಳ್ಳೋದಿಲ್ಲ, ಯಾರು ನಮ್ಮ ವಿಶೇಷ ರೇಟ್ ಕೊಟ್ಟು ನಾವು ಸಾವಯವ ಅಂತ ತಿಳ್ಕೊಂಡು ಅರಿಶಿನ ಆಗ್ಲಿ ಬೆಲ್ಲ ಆಗಲಿ ಯಾರು ತಗೊಳ್ಳೋರು ಯಾರಿಲ್ಲ, ಸ್ವಲ್ಪ ಸ್ವಲ್ಪ ಮಾರಾಟ ಆಗತ್ತೆ, ಅದ್ರ ಉಪಯೋಗ ಮಾಡಿವು. ಆದ್ರೆ ಗೋವಿನ ಜೋಳ ಅಂತಕ್ಕಂಥದ್ದನ್ನ ಇದನ್ನು ಹೆಚ್ಚಿಗೆ ನಾವು ಬೆಳೀತಾ ಇದ್ವಿ. ಹೆಚ್ಚಿಗೆ ಬೆಳೆದೇನಪ್ಪಾ ಅಂದ್ರೆ ಇದನ್ನು ಸಾಂಗ್ಲಿ ಮಾರ್ಕೆಟ್ ಜಮಖಂಡಿ ಮಾರ್ಕೆಟ್ಗೆ ಕಳಿಸಿಕೊಡ್ತಾ ಇತ್ತು. ಅಣ್ಣವರೇ, ತಾವು ಹೇಳ್ತಾ ಇದ್ರಿ ಅಂದ್ರೆ ಸೋಮಲಿಂಗ ಅವರೇ, ಅಂತರ್ಜಾಲ ನಮ್ಮ ಮನೆಗೆ ಬಂದಿಲ್ಲ ಅಂತೇಳಿ. ಅಂತರ್ಜಾಲ ನಮ್ಮ ಮನೆಗೆ ಬರೋದಿಲ್ಲ. ನಾವು ಅಂತರ್ಜಾಲ ಎಲ್ಲಿದೆ, ಅಂತರ್ಜಾಲದ ಸವಲತ್ತು ಏನಿದೆ, ನಾವು ಅದನ್ನ ಪಡ್ಕೊಳ್ಬೇಕು. ಯಾಕಂದ್ರೆ ಈಗ ನಮಗ್ ಹಸುವಾದಾಗ ನಾವು ರೊಟ್ಟಿ ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬತ್ತೆ. ಇವತ್ತು ನಾವು ಹಸುವಾದಾಗ ಬೇರೆಯವರು ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ. ಅದಕ್ಕೆ ನಾನು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ, ಈ ಅಂತರ್ಜಾಲದ ಸವಲತ್ತನ್ನ ನಮಗೆ ಯಾವ ರೀತಿ ಬೇಕು, ಎಲ್ಲೆಲ್ಲಿ ಏನಿದೆ ಅನ್ನೋದನ್ನ ನಾವು ಹುಡುಕಬೇಕು. ಇವತ್ತು ನಮಗ್ ಬೇಕಾದ ವಸ್ತುವನ್ನು ನಾವು ಹುಡುಕಿದ್ರೆ ಅದು ನಮಗ್ ಸಿಗೋದು. ಅದು ನಮಗ್ ಬೇಕಾದಂತ ವಸ್ತು ಇದೆ ಅಂತ ನಾವು ಇಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಹತ್ತಿರ ಬರೋದಿಲ್ಲ. ಅದಕ್ಕೆ ಇದನ್ನು ತಾವು ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನಿಮಗೊಂದು ನಂದು ಸಲಹೆ ಇದೆ. ಆಮೇಲೆ ಈಗ ಮುಂದೆ ನಾವು ಈಗ ಸಮಗ್ರ ಕೃಷಿಯಲ್ಲಿ ಬರ್ತಾ ಇದೀವಿ, ಜವಾರಿ ಬಾಳೆ ಕುರಿತು. ಈಗ ಜವಾರಿ ಬಾಳೆನ ಇದನ್ನ ಹೇಗೆ ಬೆಳಿತೀರಿ? ಮತ್ತೆ ಈಗ ಜವಾರಿ ಬಾಳೆಕ್ಕಿಂತನೂ ಈಗ ಇನ್ನೊಂದು G9 ಅಂತ ಒಂದು ಬಾಳೆ ಹೆಚ್ಚಾಗಿ ಎಲ್ಲಾ ರೈತರು ಬೆಳೀತಾ ಇದ್ದಾರೆ. ಈಗ ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ, ಮತ್ತೆ ಅದಕ್ಕೆ ಜಾಸ್ತಿ ರೋಗಗಳು ಬರೋದಿಲ್ಲ ಅಂತ ಅನ್ನುವಂತ ಒಂದು ಮಾತನ್ನ ನಾನು ಕೇಳ್ತಾ ಇದ್ದೆ ರೈತರ ಕಡೆಯಿಂದ. ಮತ್ತೆ ಆದ್ರೂ ನೀವು ಇನ್ನೂ ಮೊದಲಿಂದ ನಮ್ಮ ಭಾರತ ದೇಶದ ಮೊದಲಿನ ಕೃಷಿ ಜವಾರಿಯನ್ನೇ ಬೆಳೀತಾ ಇದ್ದೀರಿ, ಈ ಜವಾರಿ ಬಾಳೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದರಲ್ಲಿ ತಾವು ಏನು ಲಾಭವನ್ನು ಕಂಡುಕೊಂಡಿದ್ದೀರಿ? ಜವಾರಿ ಬಾಳಿ ಮತ್ತು G9 ಅಂದ್ರೆ G9 ಇಳುವರಿ ಹಚ್ಚಿಕೊಡ್ತದ ನಿಜ, ಆದ್ರೂ ಅದರಲ್ಲಿ ಸ್ವಾದ ಇರುವುದಿಲ್ಲ, ಅಷ್ಟೊಂದು ರುಚಿ ಇರಂಗಿಲ್ಲ. ಮತ್ತೆ ಅದು ಜೆರ್ಸಿದ ಆಕಳ ಇದ್ದಂಗ್ರಿ, ಅದು ಜೆರ್ಸಿ ಆಕಳ ಮತ್ತು ಜವಾರಿ ಆಕಳಕ್ಕೂ ಹಾಲಿನಲ್ಲಿ ಎಷ್ಟು ವ್ಯತ್ಯಾಸ ಐತೋ ಅಷ್ಟು ಇದರಲ್ಲೂ ಅಷ್ಟು ವ್ಯತ್ಯಾಸ ಅದ. ಆದ್ದರಿಂದ ನಾವು ಸಾವಯವ ಕೃಷಿಕರು ಆ G9 ಆಗಲಿ ಮತ್ತು ಹೈಬ್ರಿಡ್ ತಳಿಗಳನ್ನಾಗಲಿ ಹೆಚ್ಚು ಲಾಯ್ಕ್ ಮಾಡುವುದಿಲ್ಲ. ನಾವು ನಮ್ಮ ಜವಾರಿ ತಳಿಗಳಲ್ಲಿ ಒಂದು ಸತ್ವ ಆಗಿರ್ತಕ್ಕಂಥ ಒಂದು ಐತೆ ಅಂದಾಗ ನಾವು ಜವಾರಿ ಬಾಳೆಯನ್ನೇ ಬೆಳೆದು. ಜವಾರಿ ಬಾಳೆ ಹೆಚ್ಚಿನ ರೇಟ್ ಅಂತಕ್ಕಂಥ ಸಿಗ್ತದೆ. ಈ G9 ಬಾಳಿಗೂ ಜವಾರಿ ಬಾಳಿಗೂ ಬಹಳಷ್ಟು ವ್ಯತ್ಯಾಸ ಅಂತಕ್ಕಂಥದ್ದು ರೇಟ್ ನೋಡಿದ. ಆದ್ರಿಂದ ನಾವು ಇದರ ಉತ್ಪನ್ನ ಕಡಿಮೆ ಆದರೂ ಆಗಲಿ ಜವಾರಿ ಬಾಳೆ ಅಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೂ ಹಿತಕರವಾಗಿರ್ತಕ್ಕಂಥ ಇದಕ್ಕೆ ಹೆಚ್ಚಿನ ಬಹಳಷ್ಟು ಅದನ್ನು ಹೊತ್ಕೊಂಡು ಹೋಗಿ ಮಾಡೋದಕ್ಕಿಂತ ಸ್ವಲ್ಪ ಹೊತ್ಕೊಂಡೋಗಿ ಅಷ್ಟು ರೊಕ್ಕ ತರೋದು ಸರಿ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸಾವಯವ ಕೃಷಿಕರೆಲ್ಲ ಈ ಜವಾರಿ ಬಾಳೆಯನ್ನೇ ಲಾಯಕ್ ಮಾಡ್ತಾ ಇದ್ದಾರೆ. ಮತ್ತು ಸಾವಯವ ಕೃಷಿ ಮಷಿನ್ ಅದ ಅಂತಕ್ಕಂಥದ್ದು ಮೇಲಿನ ಹೆಡ್ ಇದ್ರೊಳಗೆ ಅವ್ರು ಜವಾರಿ ಬಾಳೆಯನ್ನೇ ಬೆಳೀರಿ ಅಂತಕ್ಕಂಥದ್ದನ್ನ ಹೇಳ್ತಾರೆ, ಅದಕ್ಕೆ ಅದನ್ನು ಬೆಳೀತಾ ಇದ್ದೀವಿ. ಈಗ ಕೊನೆಯದಾಗಿ ಬರೋಣ, ಶೇಂಗಾ ಮತ್ತು ಕಡಲೆ ಅದನ್ನು ನಾನು ಬಹಳ ಕಡಿಮೆ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ ಶೇಂಗಾ ಮತ್ತು ಕಡಲೆಯನ್ನ ಯಾವ ರೀತಿ ಬೆಳಿತೀರಿ, ಅದರದೊಂದಿಷ್ಟು ನಮಗೆ ಮಾಹಿತಿ ಕೊಟ್ಬಿಡಿ. ಶೇಂಗಾ ಕಡಲೆ ಅಂದ್ರೆ ಇದನ್ನ ನೇರವಾಗಿನೇ ಬೆಳೆಯಂಗಿಲ್ಲ, ನಾವು ಯಾವ್ದಾದ್ರು ಒಂದು ಮಿಶ್ರ ಬೆಳೆಯುವಾಗ ಕಬ್ಬು ಹಚ್ಚುವಾಗ ನೆತ್ತಿ ಮೇಲೆ ಸ್ವಲ್ಪ ಶೇಂಗಾ ಹಾಕ್ತಾ ಇದ್ವಿ, ಕಡ್ಲಿ ಹಾಕ್ತಾ ಇದ್ವಿ. ಆದ್ರೂ ಅದ್ರ ನಮ್ಮ ನೀರಾವರಿ ಜಮೀನು ಇರೋದ್ರಿಂದ ಕಡ್ಲಿ ಶೇಂಗಾದ ಉತ್ಪನ್ನ ಅವತ್ತರಷ್ಟು ಆಗುದಿಲ್ಲ ಅದನ್ನ ಮುಖ್ಯ ಬೆಳೆ ಮಾಡಿದ್ರೆ. ಆದ್ರಿಂದ ಮಿಶ್ರ ಬೆಳೆ ಅಂತಕ್ಕಂಥದ್ದನ್ನ ಮಾಡಿ ಅದನ್ನ ಸಮ ಮಣಿಪೂರ್ತಿಯಾಗಿ ಮಾತ್ರ ಅಷ್ಟು ಬೆಳಕೊಂಡು ಅದರ ಉಪಯೋಗ ಅಂತಕ್ಕಂಥದ್ದು ತಗ್ತಾ ಇದ್ವಿ, ಹೆಚ್ಚಿನ ಅದನ್ನ ಬೆಳೆಯುದಿಲ್ಲ. ಸೋಮಲಿಂಗಯ್ಯ, ಗಿರ್ಮಲಯ್ಯ, ಗಣಾಚಾರ್ಯ ಅವರೇ, ಇಲ್ಲಿಯವರೆಗೆ ತಾವು ಈ ಸಮಗ್ರ ಕೃಷಿಯಲ್ಲಿ ಕಬ್ಬು, ಅರಿಶಿನ, ಗೋವಿನ ಜೋಳ, ಜವಾರಿ ಬಾಳೆ, ಶೇಂಗಾ, ಕಡ್ಲಿ ಇವೆಲ್ಲದರ ಕುರಿತು ಒಂದಿಷ್ಟು ನಮಗೆ ವಿವರವಾದ ಮಾಹಿತಿಯನ್ನ ಕೊಟ್ರಿ. ಈಗ ನಾನು ಇನ್ನೊಂದು ನಿಮಗೆ ಕೊನೆಯದಾದ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಈಗಿನ ಯುವಕರಲ್ಲಿನೂ ಕೃಷಿ ಅಂದ್ರೆ ನನಗೆ ಬೇಡ, ಕೃಷಿಯಲ್ಲಿ ಏನು ಲಾಭ ಇದೆ ಅನ್ನುವಂತ ಒಂದು ಮಾತಿದೆ. ಮತ್ತೆ ಈಗ ಹೆಚ್ಚಾಗಿ ಸಂಪೂರ್ಣ ಈಗ ತಾವು ರಾಸಾಯನಿಕ ಕೃಷಿಯನ್ನು ಮಾಡಿದಿರಿ, ಅದರ ಜೊತೆಗೆ ಅದನ್ನು ಬಿಟ್ಟು ಈಗ ಸಾವಯವನೂ ಮಾಡ್ತಾ ಇದ್ದಾರೆ. ಈಗಿನ ಯುವಜನತೆಗೆ ಈಗ ಕೃಷಿಯಲ್ಲಿ ಎಷ್ಟು ಖುಷಿ ಇದೆ ಅನ್ನೋದನ್ನ ತಮ್ಮ ಅನುಭವದಲ್ಲಿ ಯಾವ ರೀತಿ ಹೇಳ್ತೀರಿ? ಅದ ಖುಷಿ ಅದ ರೀ, ಆದ್ರೂ ಈ ರಾಸಾಯನಿಕ ಕೃಷಿ ಅಂತಕ್ಕಂಥ ಇಂದಿಲ್ಲ ನಾಳೆ ಬಿಡಲೇಬೇಕಾಗೈತೆ, ಇದನ್ನ ಬಿಡಬೇಕು. ಯಾಕಂದ್ರೆ ಆ ರಾಸಾಯನಿಕ ಕೃಷಿ ಪರಿಕರಗಳಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಒಂದು ಸರ್ಕಾರ ಎಷ್ಟೋ ಸಬ್ಸಿಡಿ ಕೊಟ್ಟಾಗ ನಮಗೆ ಈ ರೇಟ್ಲೆ ನಮಗೆ ಪೂರ್ಟ್ ಆಗ್ತದ ಒಂದು. ಆದ್ರಿಂದ ರಾಸಾಯನಿಕ ಕೃಷಿ ಬಳಸೋದ್ರಿಂದ ಒಂದು ಪರಿಸರ ಮಾಲಿನ್ಯ, ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತಕ್ಕಂಥದ್ದು ಬೀರ್ತೈತೆ ಅನ್ನುವಾಗ ನಾವು ಅದನ್ನು ಬಿಡಲೇಬೇಕು. ಅದನ್ನು ಬಿಟ್ಟು ಏನಪ್ಪಾ ಅಂದ್ರೆ ಸಾವಯವ ಕೃಷಿ ಬಂದ್ರೆ ನಮ್ಮ ಆರೋಗ್ಯನೂ ಸುಧಾರಿಸ್ತದೆ, ಒಂದು ಭೂಮಿ ಆರೋಗ್ಯನೂ ಸುಧಾರಿಸ್ತದೆ, ಒಂದು ಪರಿಸರ ಅಂತಕ್ಕಂಥದ್ದು ಒಳ್ಳೆ ಸ್ಥಿತಿಗೆ ಬರ್ತದೆ. ಆದ್ದರಿಂದ ನಾ ರೈತ ಬಾಂಧವರಲ್ಲಿ ಹೇಳೋದು ಏನಂದ್ರೆ ಸಾವಯವ ಕೃಷಿ ಅಂತಕ್ಕಂಥದ್ದನ್ನು ಮಾಡಿ, ಅದರಿಂದ ಇಳುವರಿ ಏನು ಕಡಿಮೆ ಆಗಂಗಿಲ್ಲ. ಒಂದು 2 ವರ್ಷ ಮಾತ್ರ ನಮಗೊಂದು ಸ್ವಲ್ಪ ಇಳುವರಿ ಕಡಿಮೆ ಆಗೋದು ತ್ರಾಸ ಆಗುತ್ತೆ. ಅದನ್ನು ನಾವು ನಿಭಾಯಿಸಿಕೊಂಡ್ವಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಾವಯವ ಕೃಷಿಯಿಂದ ರಾಸಾಯನಿಕ ಕೃಷಿ ಮಾಡತಕ್ಕಂಥ ಉತ್ಪನ್ನ ನಾವು ಅಷ್ಟು ಉತ್ಪನ್ನ ಇದ್ರೊಳಗೆ ತೆಗಿಯಕ್ಕೆ ಬರ್ತದೆ. ಆದ್ದರಿಂದ ಒಂದು ನಮಗೆ ಖರ್ಚು ಕಡಿಮೆ ಆಗಿ ಒಳ್ಳೆ ಮಾಡೋದ್ರಿಂದ ಸಾವಯವ ಕೃಷಿಗೆ ಏನಪ್ಪಾ ಅಂದ್ರೆ ಭೂಮಿ ಫಲವತ್ತಾಕತಿ. ಸಾವಯವ ಕೃಷಿ ಪೂರಕವಾಗಿರ್ತಕ್ಕಂಥ ದನಕರುಗಳನ್ನು ಹೆಚ್ಚಾಗಿ ಮಾಡಬೇಕು. ಬರೇ ವಿಜ್ಞಾನ ಯುಗ ಅಂತ ಬರೀ ಟ್ಯಾಕ್ಟರ್ಲಿಂದ ನೇಗಿಲೆ ಅಂತಕ್ಕಂಥ ಹೊಡೆದ್ರೆ ದುಷ್ಪರಿಣಾಮ ಆಕತಿ. ಅದರಿಂದ ನಾವು ದನಗಳನ್ನು ಸಾಕಣೆ ಮಾಡಬೇಕು, ಆಡ ಕುರಿಗಳನ್ನು ಸಾಕಣೆ ಮಾಡಬೇಕು. ಅದರಿಂದ ನಮ್ಮ ಸಾವಯವ ಕೃಷಿ ಅಂತಕ್ಕಂಥ ನಡೀತಿದೆ. ಎಲ್ಲಾ ರೈತ ಬಾಂಧವರು ಹೇಳ್ಕೊಳ್ಳೋದು ಏನಂದ್ರೆ ಈ ಸಾವಯವ ಕೃಷಿ ಮತ್ತೇನಪ್ಪಾ ಅಂದ್ರೆ ಸ್ವಾವಲಂಬಿ ಕೃಷಿ, ಇದು ನಮ್ಮದೇ ಗೊಬ್ಬರ ನಮ್ಮದೇ ಬೀಜ, ಹೀಗೆ ಮಾಡೋದ್ರಿಂದ ನಾವು ಕೃಷಿಕರು ಸ್ವಾವಲಂಬಿಗಳಾಗ್ತಾ ಇದ್ದು. ನಮ್ಮ ರೈತ ಬಾಂಧವರು ಹೇಳೋದು ಸಾವಯವ ಕೃಷಿಗಳನ್ನ ಎಲ್ಲರೂ ಮಾಡ್ರಿ ಅಂತ ನನ್ನ ಅಭಿಪ್ರಾಯ. ತುಂಬಾ ಧನ್ಯವಾದ. ಆದ್ರೆ ನಂದೊಂದು ಕೊನೆಯ ಪ್ರಶ್ನೆ ಇನ್ನೊಂದು. ಈಗ ರೇಡಿಯೋ ಸಾಕಷ್ಟು ರೈತರು ಕೇಳ್ತಾ ಇರ್ತಾರೆ, ಸಾಕಷ್ಟು ರೈತರು ತಮ್ಮ ಸಂದರ್ಶನವನ್ನ ಕೇಳಿ ಯಾರಾದರೂ ಪ್ರಭಾವಿತರಾಗಿ ನಾನು ಸಾವಯವ ಕೃಷಿಯನ್ನ ಮಾಡಬೇಕು ಅಥವಾ ತಾವು ಬೆಳೆದಂತ ಒಂದು ಬೆಳೆಯುವಂತ ಪದ್ಧತಿ ಯಾವ ರೀತಿ ಇದೆ, ತಾವು ಎಲ್ಲಿರ್ತೀರಿ ನಾನು ನೋಡ್ಬೇಕು ಅನ್ನುವಂತ ಯಾವ್ದಾದ್ರು ರೈತರು ಇದ್ರೆ ತಮ್ಮ ಮೊಬೈಲ್ ಸಂಖ್ಯೆನು ಹೇಳ್ಬೇಕು, ಮತ್ತೆ ತಾವು ಎಲ್ಲಿರ್ತೀರಿ ಮತ್ತೆ ಯಾವಾಗ ತಾವು ಯಾವ್ದಾದ್ರು ರೈತರು ನೋಡ್ಬೇಕು ಅಂತಂದ್ರೆ ಅವರಿಗೆ ಯಾವಾಗ ಸಿಗ್ತೀರಿ ಆದಷ್ಟು ಮಾಹಿತಿ ಕೊಟ್ಬಿಟ್ರೆ ತುಂಬಾ ಒಳ್ಳೇದಾಗತ್ತೆ. ನಾವ್ ಇರೋದು ಶಿರೋಳ ಗ್ರಾಮ, ಮುಧೋಳ ತಾಲೂಕ, ಬಾಗಲಕೋಟೆ ಜಿಲ್ಲೆ. ಆದ್ರೂ ನಾವು ಯಾವಾಗಲೂ ತೋಟದಾಗ ಇರ್ತೀವಿ, ಏನೋ ಕಾರ್ಯ ನಿಮಿತ್ತವಾಗಿ ಮುಧೋಳ ಜಮ್ಮಕಂಡಿ ಸ್ವಲ್ಪ ಕೆಲಸಕ್ಕೆ ಹೋಗಿರ್ತಾ ಇದ್ದು. ಆದ್ರೆ ಯಾವಾಗ ನಮ್ಮ ತೋಟದೊಳಗ ವಸ್ತಿ ನಮ್ದು ಮನಿ ಎಲ್ಲ, ಆದ್ರೆ ನಮ್ಮ ಮೊಬೈಲ್ ನಂಬರ್ ತೆಗೆದು ಬರ್ಕೊಳ್ಳಿ, 9446206385. ಇನ್ನೊಮ್ಮೆ ಹೇಳಿ, 9448620385. ತುಂಬಾ ಧನ್ಯವಾದ ಸೋಮಲಿಂಗಯ್ಯ ಗಿರ್ಮಲಯ್ಯ ಗಣಾಚಾರ್ಯ ಅವರೇ. ಇಲ್ಲಿಯವರೆಗೆ ತಾವು ಈ ಸಮಗ್ರ ಕೃಷಿ ಕುರಿತು, ಅದರಲ್ಲಿ ಈ ಸಮಗ್ರ ಕೃಷಿಯಲ್ಲಿ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡುವಂತಹ ಕೃಷಿಯ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ವಿಜಯಪುರ ಆಕಾಶವಾಣಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.